ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಸಂತತ ಸೇವಿ ಪರಘವೋಡಿಸಿ ನಿಶ್ಚಿಂತರ ಮಾಡಿ ಪೊರೆವ ದಯಾಳು ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ ದಾಶರಥಿಯ ಪಾದ ಕೆರಗಿ ನಿಂದು ಲೇಸಾಗಿ ತುತಿಸುವ ಯೋಗಿ ದಾಶರಥಿಯ ಪಾದ ಕೆರಗಿ ನಿಂದು ಲೇಸಾಗಿ ತುತಿಸುವ ಯೋಗಿ ಸಾಸಿರ ನಾಮನ ರಾಣಿಯ ಕಂಡು ಸಾಸಿರ ಸ್ವಾಮಿಗೆ ವಾರ್ತೆಯ ಪೇಳಿದ ತೋಷದಿ ಸ್ವಾಮಿಗೆ ವಾರ್ತೆಯ ಪೇಳಿದ ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಕುಮಾರನೆನಿಸಿ ಮಹಾ ಹಂತ ಕೌರವರ ನೊರೆಸಿ ಕುಂತಿಯ ಕುಮಾರಕ ನೆನಿಸಿ ಮಹಾ ಹಂತ ಕೌರವರ ನೊರೆಸಿ ಕಾಂತೆಗೆ ಸೌಗಂಧಿಕ ಪುಷ್ಪವ ಮೂಡಿಸಿ ಕಾಂತೆಗೆ ಸೌಗಂಧಿಕ ಪುಷ್ಪವ ಮೂಡಿಸಿ ಶ್ರೀಕಾಂತನ ಪ್ರಿಯ ಭೂಭಾರವನಿಳುಹಿದ ಶ್ರೀಕಾಂತನ ಪ್ರಿಯ ಭೂಭಾರವನಿಳುಹಿದ ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ ತೀರ್ಥರಾಗಿ ಪರಮಾನಂದದಿ ಕುಮತವನಿಗೆ ಆನಂದ ತೀರ್ಥರಾಗಿ ಪರಮಾನಂದದಿ ಕುಮತವನಿಗೆ ನಂದನ ಸುತ ಶ್ರೀಶ ಪ್ರಾಣೇಶ ವಿಠಲ ನಂದನ ಸುತ ಶ್ರೀಶ ಪ್ರಾಣೇಶ ವಿಠಲ ನಂದನೆ ಪರನೆಂದು ಡಂಗುರ ಸಾರಿದ ನಂದನೆ ಪರನೆಂದು ಡಂಗುರ ಸಾರಿದ ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಸಂತತ ಸೇವಿ ಪರಘವೋಡಿಸಿ ನಿಶ್ಚಿಂತರ ಮಾಡಿ ಪೊರೆವ ದಯಾಳು ಸಂತಿಯ ಕೆಲವು ರವಾಸ ಭಾರತಿ ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ